ಯೋಗದಾನಕ್ಕೆ ಸಮಾನ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ, ಮೊದಲಿಗೆ ಜೈವಿಕ ಪದ್ಧತಿಯಲ್ಲಿ ರೋಗಗಳ ನಿವಾರಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಎಸ್ಟಿ ಎಂಜೀರಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿಜಿ ಭಾವಲತಿ. ನಂತರ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಈಗ ಕೇಳಿ, ಜೈವಿಕ ಪದ್ಧತಿಯಲ್ಲಿ ರೋಗಗಳ ನಿವಾರಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಎಸ್ಟಿ ಎಂಜೀರಪ್ಪ ಅವರಿಂದ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದೊಳಗೆ ಕೃಷಿಯೊಳಗೆ ನಾವು ಹೆಚ್ಚಿನ ಒಂದು ಉತ್ಪಾದನೆಯನ್ನು ಪಡಿಬೇಕಾತಂದರೆ ರೋಗಗಳ ನಿರ್ವಹಣೆ ಪ್ರಮುಖ ಪಾತ್ರನ ವಹಿಸ್ತದೆ. ಕೀಟ ಮತ್ತು ರೋಗಗಳು ಎರಡು ಅತ್ಯಂತ ಒಂದು ಪ್ರಮುಖವಾದಂಥ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದಾವೆ. ಅದರಲ್ಲಿ ರೋಗಗಳ ಒಂದು ಪಾತ್ರ ಅಂದರೆ ಕೆಲವೊಂದು ಬೆಳೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೋಗಗಳು ಬಂದಾಗ ಹಾನಿಯಾಗುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ರೋಗಗಳು ನಮ್ಮ ಬೆಳೆಗಳಿಗೆ ಬರಲಾರದಂತೆ ಏನು ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತಗೋಬೇಕಾಗತ್ತೆ ಅಂದರೆ ಭೂಮಿ ಸಿದ್ಧತೆಯಿಂದ ಹಿಡಿದು ಬೆಳೆಯನ್ನು ರಾಶಿ ಮಾಡುವವರಿಗೂ ಸಹ ಏನು ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಮುಖಾಂತರ ರೋಗಗಳ ನಿರ್ವಹಣೆಯನ್ನು ಮಾಡಬಹುದು ಮತ್ತು ಹಾನಿಯಾಗದಂತೆ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ರೋಗ ತಜ್ಞರಾದಂಥ ಡಾಕ್ಟರ್ ಎಸ್ ಟಿ ಎಂಜರಪ್ಪ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಸವಿಸ್ತಾರವಾಗಿ ಈ ಒಂದು ವಿಷಯ ಕುರಿತು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಎಂಜರಪ್ಪ ಅವರೇ. ನಮಸ್ಕಾರ. ನಿಮಗೆ ರೋಗಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಾನಿ ಆಗ್ತಾ ಇದೆ ಅಂತೀರಾ, ಅಥವಾ ಹಾನಿಯ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ ರೋಗಗಳಿಂದ ಅಂತಕ್ಕಂಥ ವಿಚಾರ ಇದೆ, ಹೇಗೆ? ಖಂಡಿತ ಇದು ಬಹಳ ವಿಷಾದನೀಯ ಅನಿಸ್ತದೆ. ಪ್ರತಿ ವರ್ಷ ನಾವು ಈಗ ಒಂದು ಕಳೆದ 10 ವರ್ಷಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ ಪ್ರತಿ ವರ್ಷ ರೋಗಗಳ ಹಾವಳಿ ಜಾಸ್ತಿ ಆಗ್ತಾನೆ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ನಾವು ಮಾಡ್ತಕ್ಕಂಥ ಒಂದು ಬೇಸಾಯ ಕ್ರಮಗಳೇ ಮುಖ್ಯವಾದಂಥ ಒಂದು ಕಾರಣ. ಈಗ ಪದೇ ಪದೇ ಬೆಳೀತಕ್ಕಂಥ ಒಂದೇ ಭೂಮಿಯಲ್ಲಿ ಒಂದೇ ಜಮೀನಲ್ಲಿ ಒಂದೇ ಬೆಳೆ ಬೆಳೀತಕ್ಕಂಥದ್ದು, ಭೂಮಿಯ ಸರಿಯಾದ ಉಳುಮೆ ಇಲ್ಲದೆ ಇರತಕ್ಕಂಥದ್ದು, ಅಥವಾ ಬೆಳೆ ಬದಲಾವಣೆ ಮಾಡದೇ ಇರತಕ್ಕಂಥದ್ದು, ಈ ಹೊಲವನ್ನು ಸ್ವಚ್ಛವಾಗಿ ಇಟ್ಕೊಳ್ಳದೇ ಇರತಕ್ಕಂಥದ್ದು, ಬೀಜೋಪಚಾರ, ಉತ್ತನೆ ಬಿತ್ತನೆ ಬೀಜ. ಈಗ ನೋಡ್ರಿ, ನಮ್ಮ ಕೃಷಿ ಒಂದು ಕಾರ್ಯಕ್ರಮಗಳು ಚಾಲು ಆಗೋದು ಭೂಮಿಯ ಒಂದು ಸಿದ್ಧತೆಯಿಂದ ಚಾಲು ಆಗ್ತವೆ. ಯಾವುದೇ ಒಂದು ಬೆಳೆಯನ್ನು ನಾವು ಬೆಳಿಬೇಕಂತಂದ್ರೆ ಭೂಮಿ ತಯಾರು ಮಾಡೋದ್ರಿಂದ ಕೆಲಸಗಳು ಪ್ರಾರಂಭವಾಗ್ತವೆ. ಖಂಡಿತ. ಭೂಮಿ ತಯಾರಿಕೆಯ ಹಂತದಲ್ಲಿ ಅಥವಾ ಭೂಮಿ ಸಿದ್ಧತೆ ಮಾಡತಕ್ಕಂತಹ ಹಂತದಲ್ಲಿ ರೋಗಗಳು ಬರಲಾರದಂತೆ ಏನು ಒಂದು ರೈತರು ಅಲ್ಲಿ ಒಂದು ಕಾರ್ಯಕ್ರಮಗಳನ್ನು ಅಳವಡಿಸಬೇಕಾಗತ್ತೆ? ಈಗ ನೋಡಿ, ಮುಖ್ಯವಾಗಿ ಭೂಮಿ ಬಗ್ಗೆ ಹೇಳಬೇಕಂದ್ರೆ ಸರ್ವೇ ಸಾಮಾನ್ಯವಾಗಿ ರೈತ ಬಾಂಧವರು ಬಿತ್ತೋದಕ್ಕಿಂತ ಮುಂಚೆ ಭೂಮಿ ಸಿದ್ಧತೆ ಮಾಡೇ ಮಾಡ್ಕೋತಾರೆ. ಹೌದು, ಉಳುಮೆಯನ್ನು ಮಾಡ್ತಾರೆ. ಉಳುಮೆಯನ್ನು ಮಾಡ್ತಾರೆ. ಹೌದು. ಈಗ ಹಿಂದಿನ ಬೆಳೆ ತಕೊಂಡ ನಂತರ ಸರ್ವೇ ಸಾಮಾನ್ಯವಾಗಿ ಸ್ವಲ್ಪ ಬೇಸಿಗೆಯಲ್ಲಿ ಒಂದು ಉಳುಮೆ ಮಾಡ್ತಾರೆ, ಅದಕ್ಕೆ ನಾವು ಮಾಗಿ ಉಳುಮೆ ಅಂತಲೂ ಕೂಡ ಕರಿತೀವಿ. ಹೌದು. ಈ ಮಾಗಿ ಉಳುಮೆ ಮಾಡಲೇಬೇಕು, ಬಟ್ ಇತ್ತೀಚಿನ ದಿನಗಳಲ್ಲಿ ಬಹಳ ಅವಸರದಲ್ಲಿ ನಾವು ಕೃಷಿಯನ್ನು ಮಾಡ್ತಾ ಇದ್ದೇವೆ. ಬಹಳ ಗಡಿಬಿಡಿ ಅಲ್ಲ, ಬಹಳ ಗಡಿಬಿಡಿಯಲ್ಲಿ ಸುಮಾರು ಅವಸರದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೇವೆ. ಈ ಮುಂಗಾರು ಮಳೆ ಪ್ರಾರಂಭ ಆದ ತಕ್ಷಣ ನಮ್ಮ ರೈತ ಬಂದರು ಹೊಲಕ್ಕೆ ಹೋಗಿ ಅವಾಗ ಉಳುಮೆ ಶುರು ಮಾಡ್ತಾರೆ, ಮರುದಿನ ಬಿತ್ತನೆ ಶುರು ಮಾಡಿಬಿಡ್ತಾರೆ. ಅದೇ ರೀತಿ ಕಳೆ ನಿರ್ಮೂಲನೆ ಮಾಡ್ತಾರೆ, ಎಲ್ಲ ಒಂದೇ ಸಾರಿ ಮಾಡ್ತಾ ಇದ್ದಾರೆ. ಬಟ್ ಇದಕ್ಕೆ ನಾನು ಇಲ್ಲಿ ನಮ್ಮ ಒಂದು ರೋಗ ನಿರ್ವಹಣೆಯಲ್ಲಿ ಭೂಮಿ ಸಿದ್ಧತೆ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕೆಲವೊಂದು ರೋಗಗಳು ಈ ಭೂಮಿ ಮೂಲಕ ಪ್ರಸಾರ ಆಗ್ತಕ್ಕಂಥ ರೋಗಗಳು ಅಂತ ಕರಿತೀವಿ. ಆ ಒಂದು ರೋಗದ ರೋಗಾಣುಗಳು ಮಣ್ಣುಗಳಲ್ಲಿ ಇದ್ದುಕೊಂಡ್ಬಿಟ್ಟು ಆ ನಂತರ ನಾವು ಬೆಳೆ ಏನು ಇಡ್ತೀವಲ್ಲ ಆ ಸಮಯದಲ್ಲಿ ಬೆಳೆಗೆ ಅವು ತುಂಬ ಹಾನಿಯನ್ನು ಉಂಟು ಮಾಡ್ತವೆ. ಅಂದ್ರೆ ಮಣ್ಣಿನಿಂದ ಪ್ರಸಾರ ಆಗ್ತಕ್ಕಂಥ ರೋಗಗಳು, ಪ್ರಸಾರ ಆಗ್ತಕ್ಕಂಥ ರೋಗಗಳು ಅವು ಮಣ್ಣಿನಲ್ಲೇ ವಾಸವಾಗಿರ್ತವೆ. ಹಾಗೂ ಬೆಳೆ ಇದ್ದ ತಕ್ಷಣ ಅವು ಬೆಳೆಗಳಿಗೆ ಪೂರ್ತಿ ರೋಗಾಣು ಪ್ರವೇಶ ಪಡ್ಕೊಂಡ್ಬಿಟ್ಟು ಅದರಿಂದ ಬೆಳೆಗಳ ಮೇಲೆ ರೋಗವನ್ನು ಉಂಟು ಮಾಡ್ತಕ್ಕಂಥ ರೋಗಾಣುಗಳು. ಮಾಗಿ ಉಳುಮೆ ಹೇಗೆ ಇದು ಹೆಲ್ಪ್ ಮಾಡುತ್ತೆ ಅಥವಾ ಸಹಾಯ ಮಾಡುತ್ತೆ ನೋಡಿ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಮಣ್ಣುಗಳಲ್ಲಿ ಅನೇಕ ಜಾತಿಯ ಶಿಲೀಂಧ್ರಗಳು ಇರ್ತವೆ. ಎಸ್ಪೆಷಲಿ ಈ ಬೇರಿಗೆ ಬರ್ತಕ್ಕಂಥ ರೋಗದ ರೋಗಗಳೆಲ್ಲನೂ ಕೂಡ ಮಣ್ಣಿನಲ್ಲೇ ವಾಸ ಮಾಡ್ತವೆ. ಉದಾಹರಣೆಗೆ ಕಡಲೆ ಮತ್ತು ತೊಗರಿ ಸಿಡಿ ರೋಗ ಅಂತ ಮಾಡ್ತಾ ಇದ್ವಿ, ಆಮೇಲೆ ಜೋಳ ಮತ್ತು ಮೆಕ್ಕೆಜೋಳಕ್ಕೆ ಒಂದು ಇದ್ದಿಲ್ ರೋಗ ಅಂತ ಬರ್ತವೆ, ಅವೆಲ್ಲ ಬೇರೆ ಬರ್ತಕ್ಕಂಥ ಮುಖ್ಯವಾದಂಥ ಒಂದು ರೋಗಗಳು. ಆಮೇಲೆ ಈ ಭತ್ತಕ್ಕೆ ಒಂದು ದುಂಡಾಣು ಅಂಗಮಯ ರೋಗ ಅಂತ ಎಲೆ ಮೇಲೆ ಬರುತ್ತೆ, ಅದರ ಎಲೆಯ ರೋಗ ಪೀಡಿತ ಎಲೆಗಳು ಭೂಮಿ ಬಿದ್ದಾಗ ಕೂಡ ಆ ಮುಂದಿನ ವರ್ಷದ ಬೆಳೆಗೆ ಹಾನಿಯನ್ನು ಉಂಟು ಮಾಡ್ತವೆ. ಅಂದ್ರೆ ರೋಗಾಣುಗಳು ಭೂಮಿ ಒಳಗಡೆ ಇರ್ತವೆ, ಭೂಮಿ ಒಳಗಡೆ ಇರ್ತಕ್ಕಂಥ ರೋಗಾಣುಗಳು ಬೇರೆ. ಅವು ಸಾಮಾನ್ಯವಾಗಿ ಸಿಡಿ ರೋಗ ಮತ್ತು ನಾವು ಸೊರಗು ರೋಗ ಅಂತ ಹಿಂಗೆ ಕರಿತೀವಿ, ಬಾಡು ಹೋಗ್ತಕ್ಕಂಥ ಒಂದು ರೋಗ ಅಂತೀವಲ್ಲ ಅವನು ಉಂಟು ಮಾಡ್ತಕ್ಕಂಥ ರೋಗ. ಇದಲ್ಲದೆ ಎಲೆ ಮೇಲೆ ಕಾಯಿ ಮೇಲೆ ಬರ್ತಕ್ಕಂಥ ಅನೇಕ ಎಲೆ ಚಿಕ್ಕೆ ರೋಗಗಳಾಗಲಿ, ಈಗ ಬೂದಿ ರೋಗ, ಅವು ಸಾಮಾನ್ಯವಾಗಿ ಸಿಡಿ ರೋಗ ಮತ್ತು ನಾವು ಸೊರಗು ರೋಗ ಅಂತ ಹಿಂಗೆ ಕರಿತೀವಿ, ಬಾಡು ಹೋಗ್ತಕ್ಕಂಥ ಒಂದು ರೋಗ ಅಂತೀವಲ್ಲ ಅವನು ಉಂಟು ಮಾಡ್ತಕ್ಕಂಥ ರೋಗ. ಇದಲ್ಲದೆ ಎಲೆ ಮೇಲೆ ಕಾಯಿ ಮೇಲೆ ಬರ್ತಕ್ಕಂಥ ಅನೇಕ ಎಲೆ ಚಿಕ್ಕೆ ರೋಗಗಳಾಗಲಿ, ಈಗ ಬೂದಿ ರೋಗಗಳಾಗಲಿ, ಕೆಲವೊಂದು ಚಿಬ್ಬು ರೋಗಗಳಾಗಲಿ, ಆಮೇಲೆ ಈ ಭತ್ತಕ್ಕೆ ಬರ್ತಕ್ಕಂಥ ದುಂಡಾಣು ಬೆಂಕಿ ರೋಗಗಳಾಗಲಿ, ಇಂಥವೆಲ್ಲ ಏನಾಗುತ್ತಪ್ಪ ಅಂದರೆ ಯಾವುದಾದ್ರೂ ಒಂದು ಬೆಳೆ ಕಟಾವಾದ ನಂತರ ಆ ಒಂದು ಬೆಳೆ ರೌದಿಯಲ್ಲಿ ಕೆಲವೊಂದು ಹಡ್ಕೊಂಡ್ಬಿಟ್ಟಿತ್ತು, ಆ ರೌದಿ ನೆಲದ ಮೇಲೆ ಇರುತ್ತೆ, ಅದು ಎಲ್ಲಿ ಹೋಗಂಗಿಲ್ಲ ಪೂರ್ತಿ. ಅಂದರೆ ಯಾಕಂದ್ರೆ ಯಾವುದೇ ಒಬ್ಬ ರೈತ ಸರಿಯಾದ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಸ್ವಚ್ಛತೆ ಕೈಗೊಳ್ಳಕ್ಕಾಗಲ್ಲ ಅಂತ ಒಂದು ಸಂದರ್ಭದಲ್ಲಿ ಕೆಳಗಡೆ ಏನಿರ್ತವಲ್ಲ ಬೇರೆ ಗಂಟುಕೊಂಡಿರ್ತಕ್ಕಂಥ ಜಿಮ್ಮ ಅಥವಾ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥ ರೋಗಗಳನ್ನೆಲ್ಲ ಹೊರ ಬಂದ್ಬಿಟ್ಟು ಬಿಸಿಲಿನ ತಾಪಕ್ಕೆ ಸತ್ತೋಗ್ತವೆ. ಈ ಒಂದು ಕೀಟ ನಿರ್ವಹಣೆಯಲ್ಲೂ ಕೂಡ ಬಹು ಮುಖ್ಯವಾದ ಒಂದು ಪಾತ್ರವನ್ನು ಈ ಒಂದು ವಹಿಸುತ್ತೆ. ಕೀಟಗಳ ಮೊಟ್ಟೆಗಳಾಗಲಿ ತತ್ತಿಗಳಾಗಲಿ ಕೂಡ ಈ ಬೆಳೆ ಕಟಾವಾದ ನಂತರ ಮಣ್ಣಿನಲ್ಲಿ ವಾಸ ಮಾಡ್ತಕ್ಕಂಥ ಕೀಟಗಳಲ್ಲಿರ್ತಕ್ಕಂಥ ಬೇರುಳುಗಳು ಅವನ್ನೆಲ್ಲ ನಾವು ಆಳವಾದ ಭೂಮಿಯನ್ನು ಉಳುಮೆಯನ್ನು ಮಾಡೋದ್ರಿಂದ ಆ ಒಳಗಿರ್ತಕ್ಕಂಥ ರೋಗವನ್ನು ಹೊರಗಡೆ ತಂದುಬಿಟ್ಟು ಎಕ್ಸ್ಪೋಸ್ ಮಾಡಿದ್ರೆ ಖಂಡಿತ ಸತ್ತು ನಾಶ. ಈಗ ಅದು ಸಹಾಯ ಮಾಡುತ್ತೆ ಪ್ಲಾಸ್ಟಿಕ್ ಅದನ್ನ ಸಾಮಾನ್ಯವಾಗಿ ನಾವು ಭೂಮಿಯನ್ನು ಏಪ್ರಿಲ್ ಮತ್ತು ಮೇ ತಿಂಗಳು ಬೇಸಿಗೆ ದಿನಗಳಲ್ಲಿ ಬಿಸಿಲು ಹೆಚ್ಚಿರ್ತಕ್ಕಂಥ ದಿನಗಳಲ್ಲಿ ಸ್ವಲ್ಪ ಚೆನ್ನಾಗಿ ಉಳುಮೆ ಮಾಡಿದರೆ ಪ್ಲಾಸ್ಟಿಕ್ ಒದಗಿ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಭೂಮಿಯ ಉಷ್ಣತೆ ಜಾಸ್ತಿ ಆಗಲಿ ಅಂತಲೇ ಈ ಕೆಲವು ಸಸಿ ಕೊಳೆ ರೋಗಗಳ ರೋಗದ ರೋಗಗಳು ಭೂಮಿ ಮೇಲಿರ್ತವೆ, ಆ ಸಸಿ ಕೊಳೆ ರೋಗಗಳಿಗೆ ಅವನ್ನ ನಿರ್ಮೂಲನೆ ಮಾಡಬೇಕಂದ್ರೆ ಬಹಳಷ್ಟು ಒಳಗೆ ನಾವು ಪ್ಲಾಸ್ಟಿಕ್ ಹಾಕ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಹೌದು, ತುಂಬಾ ವೆಚ್ಚವಾಗ್ತದೆ. ಅದಕ್ಕೋಸ್ಕರ ಸಾಮಾನ್ಯ ಸಸಿ ಮಡಿ ಮಾಡ್ಕೋಬೇಕಾದ್ರೆ ಪ್ಲಾಸ್ಟಿಕ್ ಕಾಳೆ ಹೋಗಿ ಮಾಡ್ತಾರೆ. ಅದ್ ಎಲ್ಲಿ ಬಿಸಿಲು ಹೆಚ್ಚಾಗಿರಲ್ಲ ಮಲೆನಾಡ ಪ್ರದೇಶಗಳಲ್ಲಾಯ್ತು, ಕೆಲವು ತಂಪಾದ ಪ್ರದೇಶಗಳಲ್ಲಿ ಮಾಡ್ಕೋಬಹುದು. ಬಟ್ ನಮಗೆ ಆಕ್ಚುಲಿ ಬಳ್ಳಾರಿ ರಾಯಚೂರು ಗುಲ್ಬರ್ಗ ಅಂದ್ರೆ ಬಿಸಿಲು ಒಂದು ವರದಾನ, ಅದನ್ನ ನಾವು ಶಾಪವಾಗಿ ಅದನ್ನು ನಾವು ಶಾಪವಂತ ಪರಿಗಣನೆ ಮಾಡಬಾರದು, ಪರಿಗಣನೆ ಮಾಡ್ತಕ್ಕಂಥ ಅವಶ್ಯಕತೆ ಖಂಡಿತ ಒಳ್ಳೆಯ ನೈಸರ್ಗಿಕ ಕೊಡುಗೆ ಕೊಡುಗೆ ಅದೊಂದು ವರದಾನ ನಮಗೆ. ಹೌದು, ಇಂಥ ಬಿಸಿಲಿರ್ತಕ್ಕಂಥದ್ದು, ಅದರಿಂದ ನಾವು ಭೂಮಿಯ ಒಂದು ಉಳುಮೆಯನ್ನು ಬೆಳೀತಾ ಬಂದರು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕೈಗೊಂಡ್ರೆ ಭೂಮಿಯಲ್ಲಿ ವಾಸತಕ್ಕಂಥ ಅನೇಕ ರೋಗಗಳನ್ನು ಸಮಗ್ರವಾಗಿ ನಾವು ಹತೋಟಿ ಮಾಡಬಹುದು ಅಂತ ಹೇಳ್ಬೋದು. ಇದು ಒಂದು ಹಂತ ಭೂಮಿ ಸಿದ್ಧತೆಯಲ್ಲಿ ನಾವು ಈ ರೀತಿ ಮಾಡಬೇಕಾದ ಖಂಡಿತ. ಇನ್ನು ಭೂಮಿ ಏನ್ ಮಾಡ್ತೀವಿ ರೈತರು ಪದೇ ಪದೇ ಒಂದೇ ಅಂದ್ರೆ ಹೆಚ್ಚು ಒಂದು ಇರತಕ್ಕಂಥ ಬೆಳೆ ಇರ್ಬೋದು, ಹೆಚ್ಚು ಮಾರುಕಟ್ಟೆ ಬೆಲೆ ಇರತಕ್ಕಂಥ ಒಂದು ಬೆಳೆ ಇರ್ಬೋದು, ಅದನ್ನೇ ಹಾಕ್ತಿರ್ತಾರೆ ಅದೇ ಭೂಮಿಯಲ್ಲಿ. ಇದು ಯಾವ ರೀತಿ ರೋಗಗಳಿಗೆ ತೊಂದರೆಯನ್ನು ಮಾಡುತ್ತೆ, ರೋಗಗಳು ಜಾಸ್ತಿ ಮಾಡಲಿಕ್ಕೆ ಯಾವ ರೀತಿ ಉಲ್ಬನ ಮಾಡಲಿಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ ಬೆಳೆಗಳಿಗೆ? ಈಗ ಬೆಳೆ ಬದಲಾವಣೆ ಮುಖ್ಯವಾಗಿ ನಾವು ರೋಗ ಬರಲಿ ಬರದಲ್ಲಿ ಖಂಡಿತ ಮಾಡಬೇಕನ್ನೋದು ಒಂದು ಇಲ್ಲಿ ನಾವು ಹೇಳ್ತಕ್ಕಂಥದ್ದು. ರೋಗ ಬರೋದು ಎರಡನೇ ವಿಷಯ, ಒಂದೇ ಬೆಳೆನ ಒಂದೇ ಹೊಲದಲ್ಲಿ ಬೆಳೆದ್ರೆ ಪದೇ ಪದೇ ಆ ಒಂದು ರೋಗಾಣುಗಳಿಗೆ ಆಹಾರ ಸಿಕ್ಕಂತಾಗ್ಬಿಟ್ಟು ಪ್ರತಿ ವರ್ಷ ಆ ಬೆಳೆ ಬಂದ ಆ ಒಂದು ಬೆಳೆ ಮೇಲೆ ರೋಗ ಉಲ್ಬಣ ವಾದ ಹೋಗುತ್ತೆ. ಈಗಾಗಲೇ ನಾವು ಹೇಳಿದೆ ಹತ್ತಿ ಮೆಣಸಿನಕಾಯಿ ಮತ್ತು ತುಂಬಾ ಮುಖ್ಯ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ರೈತರ ಕಲ್ಪನೆಯಲ್ಲಿ ಕೆಲವೊಂದು ರೌದಿಗಳಾಗಲಿ ಕೆಲವೊಂದು ಸಸ್ಯದ ಭಾಗಗಳನ್ನಾಗಲಿ ನಾವು ಒಂದು ಬೆಳೆ ಕಟಾವಾದಂತ ಅಲ್ಲೇ ಉಳಿಸಿದರೆ ಅವು ಗೊಬ್ಬರವಾಗ್ತವೆ, ಮುಂದಿನ ವರ್ಷಕ್ಕೆ ಒಳ್ಳೆ ಉತ್ತಮವಾದಂಥ ಗೊಬ್ಬರವಾಗಿ ನಮ್ಮ ಬೆಳೆಗೆ ಗೊಬ್ಬರದ ಅಂಶವನ್ನು ಒದಗಿಸ್ತವಂತಕ್ಕಂಥದ್ದು. ಬಟ್ ರೋಗ ನಿವಾರಣಾ ಇದರಲ್ಲಿ ಹೇಳಬೇಕಂತ ಹೇಳಿದ್ರೆ ಹೊಲದ ಸ್ವಚ್ಛತೆ ಬಹಳ ಮುಖ್ಯ, ಬಹಳ ಮುಖ್ಯ. ಇದರಲ್ಲಿ ಕೆಲವೊಂದಿಷ್ಟು ರೋಗಗಳಲ್ಲಿ ಈ ಜೀವಂತ ಸಸಿಗಳ ಮೇಲೆ ಬದುಕತಕ್ಕಂಥ ಕೆಲವೊಂದು ರೋಗಗಳಿರ್ತವೆ, ಜೀವಂತ ಸಸಿಗಳು ಸಸಿಗಳ ಮೇಲೆ ಬದುಕತಕ್ಕಂಥ ಕೆಲವೊಂದು ರೋಗಗಳಿರ್ತವೆ. ಅವನು ಅಂದ್ರೆ ಹೊಲದಲ್ಲಿ ಬದುಗಳಲ್ಲಿ ಇರ್ತಕ್ಕಂಥ ಗಿಡಗಂಟಿಗಳು, ಗಿಡಗಂಟಿಗಳಾಯ್ತು. ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಬೂದಿ ರೋಗಪ್ಪ, ಬೂದಿ ರೋಗ, ಬೂದಿ ರೋಗದ ರೋಗಾಣು ಅನೇಕ ಬೆಳೆಗಳಿಗೆ ಬರುತ್ತೆ. ನಮ್ಮ ಸೂರ್ಯಕಾಂತಿ ಬರುತ್ತೆ, ಉದ್ದು ಹೆಸರು ಹಲಸಂದಿ ಅನೇಕ ಬೂದಿ ರೋಗ ನೋಡಿ ನೋಡ್ತೀವಿ, ತೊಗರಿ ಬರುತ್ತೆ ಬೂದಿ ರೋಗ ನೋಡಿ ನೋಡ್ತೀವಿ. ಆಮೇಲೆ ಕೆಲವು ವೈರಸ್ ರೋಗಗಳು, ಈ ಮುಟ್ಟು ರೋಗ ಅಂತ ನೀವು ಸೂರ್ಯಕಾಂತಿ ನಂಜು ರೋಗ ಅಂತ ಹೇಳಿದ್ರಿ, ಆ ನಂತರ ಈಗ ನಮ್ಮ ಶೇಂಗಾ ಬೆಳೆಗೆ ಒಂದು ಕುಡಿ ಸಾಯುವ ರೋಗ ಅಂತ, ಮೆಣಸಿನಕಾಯಿ ಮುಟ್ಟು ರೋಗ ಬರ್ತದೆ, ಮುಟ್ಟು ರೋಗ ಬರುತ್ತೆ. ಆಮೇಲೆ ಕುಡಿ ಸಾಯುವ ರೋಗ ಶೇಂಗಾದಲ್ಲಿ ಬೆಳುತ್ತೆ, ಮೆಣಸಿನಕಾಯಿ ಬರುತ್ತೆ, ಸೂರ್ಯಕಾಂತಿ ನಂಜು ರೋಗ ಅಂತ ಕರಿತೀವಿ. ಅನೇಕ ವೈರಸ್ ರೋಗಗಳಿಗೆ ಮತ್ತು ಈ ಬೂದಿ ರೋಗ ಬರ್ತಕ್ಕಂಥ ರೋಗಗಳಿಗೆ ನಾವು ಹೊಲ ಸ್ವಚ್ಛತೆ ಬಹಳ ಮುಖ್ಯ. ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಸಾಮಾನ್ಯವಾಗಿ ಆ ಒಂದು ರೋಗದ ರೋಗಾಣುಗಳು ಜೀವಂತ ಸಸ್ಯಗಳ ಮೇಲೆ ಜೀವಂತ ಬೆಳೆ ಇದ್ದಾಗ ಮಾತ್ರ ಬದುಕ್ತವೆ. ಬೆಳೆ ಜೀವಂತ ಇರುವಾಗ ಮಾತ್ರ ಬದುಕಿರ್ತವೆ ಬದುಕಿರ್ತವೆ. ಉದಾಹರಣೆ ಹೇಳ್ಬೇಕಂದ್ರೆ ಸೂರ್ಯಕಾಂತಿಯಲ್ಲಿ ಸೂರ್ಯಕಾಂತಿ ಎಲ್ಲೇ ತನಕ ಇರುತ್ತೆ, ಬೂದಿ ರೋಗ ಅಲ್ಲೇ ತನಕ ಇರುತ್ತೆ. ಬಟ್ ರೈತರಿಗೆ ಇಮಿಡಿಯೇಟ್ ಕ್ವಶನ್ ಕೇಳಬಹುದು, ಪ್ರಶ್ನೆ ಕೇಳಬಹುದು, ಏನ್ ಸರ್ ಮತ್ತೆ ಹಂಗಾರೆ ಸೂರ್ಯಕಾಂತಿ ತಕ್ಕೊಂಡ್ ಮೇಲೆ ಹೋಗುತ್ತದು? ಯಾಕಂದ್ರೆ ಅದು ಬೇರೆ ಯಾವ್ದಾರ ಅಕಸ್ಮಾತ್ ಇದು ಸತ್ತ ಸಸ್ಯಗಳ ಮೇಲೆ ಆಗ್ಲಿ ಬೇರೆ ಸಾವಯವ ಪದಾರ್ಥಗಳ ಮೇಲೆ ಆಗ್ಲಿ ಇರೋದಿಲ್ಲ, ರೋಗಾಣು ಇರೋದಿಲ್ಲ, ರೋಗಾಣು ಇರೋದಿಲ್ಲ. ಅಂತ ಸಂದರ್ಭಗಳಲ್ಲಿ ಬೆಳೆ ಕಟಾವಾದ ನಂತರ ಈ ಜೀವದಾಗ ಸೂರ್ಯಕಾಂತಿ ಮೇಲೆ ಇರುತ್ತೆ. ಸೂರ್ಯಕಾಂತಿ ಬೆಳೆ ನಾವು ಕಟಾವಾದ ನಂತರ ಆ ಒಂದು ರೋಗದ ರೋಗ ವೈರಸ್ಸು ಕಾಂಗ್ರೆಸ್ ಗಿಡ ಅಥವಾ ಪಾರ್ಥೇನಿಯಂ ಕಳೆ ಅಂತ ಹೇಳ್ತೀವಲ್ಲ, ಆ ಕಳೆ ಮೇಲೆ ಬದುಕ್ತದೆ. ಇದು ಈ ಹೊಲ ಸ್ವಚ್ಛತೆ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ, ಕೆಲವೊಂದು ಜೀವಂತ ಸಸ್ಯಗಳ ಮೇಲೆ ಬದುಕತಕ್ಕಂಥ ರೋಗಗಳ ನಿರ್ವಹಣೆಗೆ, ನಮಗೆ ಬೂದಿ ರೋಗ ಇರ್ಬೋದು, ಕೆಲವೊಂದು ವೈರಸ್ ರೋಗಗಳಿರ್ಬೋದು, ಆ ಒಂದು ರೋಗದ ರೋಗಾಣು ಬೆಳೆ ಕಟಾವಾದ ನಂತರ ಕಳೆಗಳ ಮೇಲೆ ಬದುಕ್ತವೆ. ನಾವು ಕಳೆಗಳನ್ನ ನಿರ್ಮೂಲನೆ ಮಾಡಿಕೊಂಡ್ರೆ ಅವು ಮತ್ತೆ ಮುಂದುವರೆಯ ಚಾನ್ಸಸ್ ಇಲ್ಲ. ಇದು ಬಹಳ ಮುಖ್ಯ, ಕಳೆಗಳ ನಿರ್ವಹಣೆ ಬಹಳ ಮುಖ್ಯ. ಕೆಲವೊಂದು ಇತ್ತೀಚೆಗೆ ರೈತರೆಲ್ಲ ಕಸಕಡ್ಡಿಗಳನ್ನ ಆರಿಸಿ ಸುಟ್ಟು ಹಾಕ್ತಿರ್ತಾರೆ, ಇದ್ರ ಬಗ್ಗೆ ಏನಂತ ಹೇಳ್ತಿರ್ತಾವೆ? ಸುಟ್ಟು ಹಾಕ್ತಿರ್ತಾರೆ ಎಲ್ಲ. ಸುಟ್ಟು ಹಾಕೋದಕ್ಕಿಂತ ಅದರಲ್ಲಿ ಇದ್ರ ಬಗ್ಗೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ಸುಟ್ಟು ಹಾಕೋದು ಅಷ್ಟು ಚೆನ್ನಾಗಿಲ್ಲ, ಅದನ್ನ ತಗೊಂಡೋಗ್ಬಿಟ್ಟು ಒಂದ್ ಕಡೆ ಹಾಕ್ಬಿಟ್ಟು ಕಾಂಪೋಸ್ಟ್ ಎಲ್ಲೋ ಒಂದು ಅದನ್ನ ಸದ್ಬಳಕೆ ಮಾಡಿ, ಜೈವಿಕ ಗುಂಡಿ ಮಾಡಿ ಸದ್ಬಳಕೆ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅವ್ರು ವರ್ಮಿಗ ಅದನ್ನ ಎರೆಗೊಬ್ಬರ ಮಾಡ್ತಾರೋ ಅಥವಾ ಕಾಂಪೋಸ್ಟ್ ಗೊಬ್ಬರ ಮಾಡ್ತಾರೋ ಅಥವಾ ಬೇರೆ ಸಾವಯವ ಗೊಬ್ಬರ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಏನಾದರೂ ಅಕಸ್ಮಾತ್ ಒಳಗಿರ್ತಕ್ಕಂಥ ಪಳೆಯುಳಿಕೆಗಳು ಅಂತ ನಾವು ಕರಿತೀವಿ ಅಥವಾ ರೌದಿ ಅಂತ ಕರಿತೀವಿ ರೈತ ಭಾಷೆಯಲ್ಲಿ, ಪಾತ್ರ ವಹಿಸ್ತಿರೋದು ಅಂತ ಹೇಳ್ತಿರ್ತೀವಿ. ಇಲ್ಲಿ ಹೇಗಂತ ರೈತರಿಗೆ ಏನು ಸಲಹೆ ಸೂಚನೆ ಕೊಡೋದು? ಕೆಲವೊಂದು ತಳಿಗಳು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದಂಥ ತಳಿಗಳನ್ನು ಉಪಯೋಗ ಮಾಡ್ರಿ ಅಂತ ಹೇಳ್ತಾ ಇರ್ತೀರಿ. ಬೀಜಗಳ ಆಯ್ಕೆ ಯಾವ ರೀತಿ ರೋಗಗಳ ನಿರ್ವಹಣೆಯಲ್ಲಿ ಪಾತ್ರ ವಹಿಸ್ತದೆ? ಖಂಡಿತ ನೋಡಿ, ಅನೇಕ ರೋಗದ ರೋಗಾಣುಗಳು ಬೀಜದ ಮೂಲಕನೂ ಕೂಡ ಪ್ರಸಾರ ಆಗ್ತವೆ, ಬೀಜದ ಮೇಲೂ ಇರ್ತವೆ, ಬೀಜದ ಮೇಲೂ ಕೂಡ ಪ್ರಸಾರ ಆಗ್ತವೆ, ಬೀಜದ ಮೂಲಕನೂ ಕೂಡ ಪ್ರಸಾರ ಆಗ್ತವೆ. ಈ ಉತ್ತಮ ಉದಾಹರಣೆ ನೋಡಿ, ಮೆಣಸಿನಕಾಯಿಗೆ ಒಂದು ಹಣ್ಣು ಕೊಳೆ ರೋಗ ಬರುತ್ತೆ. ಅದು ಮೊದಲು ಕಾಯಿಗೆ ಬರುತ್ತೆ, ಕಾಯಿ ನಂತರ ಹಣ್ಣಾದ ತಕ್ಷಣ ಹಣ್ಣಿಗೆ ಹೋಗ್ತದೆ. ಈ ಮೆಣಸಿನಕಾಯಿ ಯಾವಾಗ ಹಸಿರುಕಾಯಿಂದ ಕೆಂಪುಕಾಯಿ ಆಗೋ ಒಂದು ಸಮಯದಲ್ಲಿ ಆ ಒಂದು ರೋಗ ಈ ಚುಕ್ಕಿಗಳ ರೂಪದಲ್ಲಿ ಮೆಣಸಿನಕಾಯಿ ಮೇಲೆ ಬೀಳುತ್ತೆ. ನಂತರ ಅದು ಮೆಣಸಿನಕಾಯಿ ಬಂದಿದ್ದು ಒಳಗಡೆ ಎಂಟರ್ ಆಗಿಬಿಟ್ಟು ಬೀಜಗಳಿಗೆ ಅದು ಸೋಂಕು ತಗುಲುತ್ತೆ. ಅಂಥ ಬೀಜಗಳನ್ನು ನಾವು ಮತ್ತು ಮರುಬಳಕೆ ಮಾಡಿದ ತಕ್ಷಣ ರೋಗ ಉಲ್ಬಣ ಆಗ್ತಕ್ಕಂಥ ಚಾನ್ಸಸ್ಸು ಭಾಳ. ಇನ್ನು ಕಾಡಿಗೆ ರೋಗಗಳಂತ ಗೊತ್ತಾಗಿದೆ, ಕಾಡಿಗೆ ರೋಗಗಳಲ್ಲಿ ಭತ್ತಕ್ಕೊಂದು ಇತ್ತೀಚಿನ ದಿನಗಳಲ್ಲಿ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ ಒಂದು ಉಸಿ ಕಾಡಿಗೆ ರೋಗ ಅಥವಾ ಫಾಲ್ಸ್ ಮೊಟ್ಟ ಪ್ಯಾಡಿ ಅಂತ ನಾವು ಕರಿತೀವಿ. ಕಾಳುಗಳಾಗದೆ ತೆನೆಗಳಲ್ಲೇ ಕೆಲವೊಂದು ರೋಗದ ರೋಗಗಳು ಬೆಳೀತವೆ, ಉಂಡೆಗಳ ರೂಪದಲ್ಲಿ ರೋಗದ ರೋಗ ಬೆಳೀತವೆ. ಅಂಥವೇನಾದರೂ ಅಕಸ್ಮಾತ್ ಆ ಒಂದು ಕಾಡಿಗೆ ರೂಪದಲ್ಲಿರ್ತಕ್ಕಂಥ ರೋಗಾಣು ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಒಂದು ಬಿತ್ತನೆ ಬೀಜಗಳಿಗೆ ಸೋಂಕಾದಾಗ, ಯಾಕಂದರೆ ಇದು ಸಮಯವಾಗಿ ಹೂವಿನ ಮೇಲೆ ಮತ್ತು ತೆನೆ ಕಾಳಿ ಮೇಲೆ ಬರ್ತಕ್ಕಂಥ ಒಂದು ರೋಗ, ಕಾಳಿನ ಬದಲಾಗಿ ಬರ್ತಕ್ಕಂಥ ಒಂದು ರೋಗ. ಕೆಲವೊಂದು ಗಿಡಗಳಲ್ಲಿ ಕೆಲವೊಂದು ಸಸಿಗಳಲ್ಲಾಗತ್ತಪ್ಪ ಅಂದರೆ ಆ ಒಂದು ಕಾಳಿನ ಬದಲಾಗಿ ಕಾಡಿಗೆ ರೂಪದ ರೋಗಾಣು ಬರುತ್ತಲ್ಲಿ, ಅದು ಇನ್ನೊಂದು ಬೀಜಕ್ಕೆ ತಗಲಿಬಿಟ್ಟು ಅದು ಕಂಟಾಮಿನೇಷನ್ ಆಗಿ ಮುಂದಿನ ವರ್ಷಕ್ಕೆ ನಾವು ಅದೇ ಬೀಜವನ್ನು ಬಳಕೆ ಮಾಡಿದಾಗ ಮತ್ತೆ ರೋಗ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಎಸ್ಪೆಷಲಿ ಕಾಡಿಗೆ ರೋಗಗಳಲ್ಲಿ, ಮೆಣಸಿನಕಾಯಿ ಅನ್ನೋ ಒಂದು ಹಣ್ಣು ಕೊಳೆ ರೋಗಗಳಲ್ಲಿ ಬಿತ್ತನೆ ಬೀಜದ ಆಯ್ಕೆ ಬಹಳ ಮುಖ್ಯ. ಸಾಧ್ಯವಾದಷ್ಟು ಮಟ್ಟಿಗೆ ರೈತ ಬಾಂಧವರು ಎಲ್ಲಿ ರೋಗ ಇರೋದಿಲ್ಲ ಅಂತ ಜಾಗಗಳಿಂದ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬೀಜನ ಕೂಡ ಬಹಳ ದೃಢವಾಗಿ ಉತ್ತಮವಾಗಿರಬೇಕು. ಕೆಲವೊಂದು ಶಿಂಕ್ ಆಗಿರ್ದೋ ಶಿವೆಲ್ ಆಗಿದ್ದೋ ಬೀಜ ತಂದು ಹಾಕಿದರೆ ಅಷ್ಟೊಂದು ಸರಿಯಾಗಿ ಅವರಿಗೆ ಬೆಳೆ ಬರೋದಿಲ್ಲ. ಇದರ ಜೊತೆಗೆ ಬೀಜೋಪಚಾರನೂ ಕೂಡ ಬಹಳ ಮುಖ್ಯ. ಬೀಜೋಕ್ಕೆ ಉಪಚಾರ, ಈ ಭತ್ತದಲ್ಲಿ ನೋಡಿ ಬೆಂಕಿ ರೋಗ ಅಂತ ಕರಿತೀವಿ, ಅದು ತೆನೆ ದಿಂಡಿ ಕೂಡ ಬರುತ್ತೆ. ಅದೇ ನಂತರ ಅದು ಬೀಜಕ್ಕೆ ಅಥವಾ ಕಾಳುಗಳ ಮೇಲೆ ಹೋಗ್ಬಿಟ್ಟು ಮುಂದೆ ಆ ಕಾಳುಗಳ ಬೀಜವನ್ನಾಗಿ ನಾವು ಉಪಯೋಗ ಮಾಡಿದಾಗ ಅದ್ರ ಮೂಲಕ ಕೂಡ ಪ್ರಸಾರ ಆಗ್ತಕ್ಕಂಥ ಒಂದು ರೋಗ. ಇದಕ್ಕೆ ನಾವು ಉತ್ತಮವಾಗಿ ಬೀಜೋಪಚಾರನ, ಈ ಭಾಳಷ್ಟು ಮಂದಿ ರೈತರಿಗೆ ಉತ್ತಮ ಬಿತ್ತನೆ ಬೀಜಗಳನ್ನು ಆಯ್ಕೆ ಅವ್ರಿಗೆ ಗೊತ್ತಾಗ್ಲಿಕ್ಕಿಲ್ಲ, ಯಾಕಂದ್ರೆ ಅವರು ಗೊತ್ತಾಗೋದಿಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ ಆಕ್ಚುಲಿ, ಅದ್ರ ಮೇಲೆ ಕಂಡುಹಿಡಿದ್ರು ಕಷ್ಟ ಆಗುತ್ತೆ, ಕಷ್ಟ ಆಗುತ್ತೆ ಅವ್ರಿಗೆ ಆಕ್ಚುಲಿ. ಯಾಕಂದ್ರೆ ರೋಗದ ರೋಗಗಳು ಬಹಳ ಸೂಕ್ಷ್ಮವಾಗಿರ್ತವೆ, ಕಾಣಿಸಂಗಿಲ್ಲ, ಒಳಗಡೆ ಅಂಟ್ಕೊಂಡಿರ್ತೇವೆ ಇಲ್ಲ ಗೊತ್ತಾಗಿಲ್ಲ, ಬೀಜ ನೋಡ್ಲಿಕ್ಕೆ ಭಾಳ ಚಲೋ ಕಾಣಿಸದ, ಭಾಳ ಚಲೋ ಕಾಣಿಸದೆ ಆಕ್ಚುಲಿ ಅವ್ರಿಗೆ ಗೊತ್ತಾಗಿಲ್ಲ. ಅಂತ ಸಂದರ್ಭದಲ್ಲಿ ತಾವು ಎಲ್ಲೇ ಬೀಜ ತರಲಿ ಅದನ್ನು ಬೀಜೋಪಚಾರ ಮಾಡೋದು ಬಹಳ ಮುಖ್ಯ. ಈ ಬೀಜೋಪಚಾರಕ್ಕೆ ಕ್ಯಾಪ್ಟನ್ ಮತ್ತು ಐರಮ್ ಅಂತ ಒಂದು ಹಳೆ ಔಷಧಗಳಂತೂ ಸಾಮಾನ್ಯ ಶಿಲೀಂದ್ರನಾಶಕಗಳನ್ನ ಬಳಕೆ ಮಾಡ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸ ಔಷಧ ಅಥವಾ ಹೊಸ ಶಿಲೀಂದ್ರನಾಶಕ ಅಂದ್ರೆ ಕಾರ್ಬಾಕ್ಸಿನ್ ಅಂತಕ್ಕಂಥ ಒಂದು ಔಷಧ ಬಂದಿದೆ. ಕಾರ್ಬಾಕ್ಸಿನ್ ಅಥವಾ ವೈಟವ್ಯಾಕ್ಸ್ ಪವರ್ ಅಂತ ಕೂಡ ಅದು ಟ್ರೇಡ್ ನೇಮ್ ಕರೀತಾರೆ. ಅದನ್ನ 3 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಲೇಪನೆ ಮಾಡಿ ಬಿತ್ತಿದ್ರೆ ಅನೇಕ ರೋಗಗಳನ್ನ, ಅನೇಕ ಅಡಿಗೆ ರೋಗಗಳನ್ನಾಗಲಿ, ಕೆಲವೊಂದು ಎಲೆಚಕ್ಕೆ ರೋಗಗಳನ್ನಾಗಲಿ, ಬತ್ತಕ್ಕೆ ಬರ್ತಕ್ಕಂಥ ಬೆಂಕಿ ರೋಗಗಳನ್ನಾಗಲಿ, ಅಂದ್ರೆ ಇದು ಕಾರ್ಬಾಕ್ಸಿನ್ ಎಲ್ಲಾ ಬೀಜಗಳಿಗೂ ಉಪಚಾರ ಮಾಡಬಹುದು, ಎಲ್ಲಾ ಬೀಜಗಳಿಗೂ ಹೆಚ್ಚಿನ ಏನ್ ತೊಂದರೆ ಇಲ್ಲ. ಏಕದಳ ಧಾನ್ಯಗಳು, ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳಿಗೆ ಉಪಯೋಗ ಮಾಡಬಹುದು, ಶೇಂಗಾದಲ್ಲಿ ಉಪಯೋಗ ಮಾಡಬಹುದು, ಭತ್ತದಲ್ಲಿ ಉಪಯೋಗ ಮಾಡಬಹುದು, ಅದೇ ರೀತಿ ಜೋಳದಲ್ಲಿ ಕೂಡ ಕಾರ್ಬಾಕ್ಸಿನ್ ಉಪಯೋಗ ಮಾಡಬಹುದು. ಇದು ಇದನ್ನ ಲೇಪನ ಮಾಡೋದನ್ನ 3 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ನಾವು ಅದನ್ನ ಬೀಜ ಮೊದಲು ಒಂದು ಗೋಣಿ ಚೀಲ ಫಸ್ಟ್ ನೆಲಕ್ಕೆ ಒಂದು ಏನಾರ ತಾಟ್ಪಲ್ ಗಿಟ್ಪಲ್ ಹಾಕೊಂಡ್ಬಿಟ್ಟು ಆಮೇಲೆ ಬೀಜ ಹಾಕಿ ಸ್ವಲ್ಪ ನೀರು ಚಿಮಿಕ್ಸ್ಬಿಟ್ಟು ಈ ಕಾರ್ಬಾಕ್ಸಿನ್ ಅಂತಕ್ಕಂಥ ಒಂದು ಶಿಲೀಂದ್ರನಾಶಕವನ್ನು 3 ಗ್ರಾಂ ಪ್ರತಿ ಕೆಜಿ ಬೀಜದಂತೆಯೇ ಒಳಗಡೆ ಸುರಿದು ಚೆನ್ನಾಗಿ ಲೇಪನ ಮಾಡಿ ನೆಳ್ಳ ಒಣಿಸಿ ನಂತರ ಬಿತ್ತನೆ ಮಾಡಿದ ಅನುಕೂಲ ಆಗ್ತದೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಬೀಜೋಪಚಾರಕ್ಕೆ ಒಂದು ಜೈವಿಕ ಜೀವಿ ಬಂದಿದೆ, ಟ್ರೈಕೋಡರ್ಮ ಅಂತ ನಾವು ಟ್ರೈಕೋಡರ್ಮ ಶಿಲೀಂದ್ರನಾಶಕ. ಈ ಟ್ರೈಕೋಡರ್ಮದ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿ, ಇದು ಭೂಮಿಯಲ್ಲಿರ್ತಕ್ಕಂಥ ಒಂದು ಜೈವಿಕ ಶಿಲೀಂದ್ರನಾಶಕ. ಇದು ರೋಗಾಣು ತರಣೆ ಒಂದು ಸೂಕ್ಷ್ಮ ಜೀವಿ, ಬಟ್ ಎಲ್ಲೆಲ್ಲಿ ರೋಗಾಣು ಇತ್ತವಲ್ಲ ಅಂತಲ್ಲಿ ಇದು ವ್ಯಾಪಿಸ್ಕೊಂಡ್ಬಿಟ್ಟು ಅಂತಹ ರೋಗಾಣುಗಳನ್ನು ಹತೋಟಿ ಮಾಡುತ್ತೆ ಅಥವಾ ನಿರ್ನಾಮ ಮಾಡ್ತಕ್ಕಂಥ ಒಂದು ಟ್ರೈಕೋಡರ್ಮ ಜೈವಿಕ ಜೀವಿ. ಇದನ್ನು ಕೂಡ ರೈತ ಬಾಂಧವರು ಅನೇಕ ಈ ಸಿಡಿ ರೋಗಗಳು ಅಥವಾ ಈ ಬೀಜ ಮೂಲಕ ಪ್ರಸಾರ ಆಗ್ತಕ್ಕಂಥ ರೋಗಗಳಿಗೆ ಅವು ಬಿತ್ತನೆ ಅಥವಾ ಲೇಪನ ಮಾಡಿ ಬಿತ್ತನೆ ಮಾಡಬಹುದು. ಅಂದರೆ ಬೀಜೋಪಚಾರ ಅಂದರೆ ಕಡಿಮೆ ಖರ್ಚಿನಲ್ಲಿ ನಾವು ಕಡಿಮೆ ಖರ್ಚಿನಲ್ಲಿ ಮುಂದೆ ಬರ್ತಕ್ಕಂಥ ರೋಗ ತಡೆಗಟ್ಟಲಿಕ್ಕೆ ಬೀಜೋಪಚಾರ ಒಂದು ರಾಮಬಾಣ, ಉತ್ತಮ ಬಿತ್ತನೆ ಬೀಜಗಳ ಆಯ್ಕೆ ಮತ್ತು ಬೀಜೋಪಚಾರ. ಮತ್ತು ವಿಶೇಷವಾಗಿ ಏನು ಹೇಳ್ತೀರಿ ಮತ್ತು ಇದನ್ನು ಬಿಟ್ಟರೆ, ಈಗ ಹೇಳಿದ್ರೆ ನೀವು ಭೂಮಿ ಸಿದ್ಧತೆ ಅಥವಾ ಬೆಳೆಗಳ ಬದಲಾವಣೆ, ಹೊಲದ ಸ್ವಚ್ಛತೆಯನ್ನು ಕಾಪಾಡೋದು ಮತ್ತು ಉತ್ತಮ ಬಿತ್ತನೆ ಬೀಜಗಳ ಆಯ್ಕೆ, ಬೀಜೋಪಚಾರ ಮಾಡೋದು, ಇವೆಲ್ಲ ಒಂದು ರೈತರು ಅತಿ ಕಡಿಮೆ ಖರ್ಚಿನಲ್ಲಿ ಪ್ರತಿನಿತ್ಯ ಮಾಡ್ತಾ ಇರ್ತಾರೆ. ಅದನ್ನು ಸ್ವಲ್ಪ ಜಾಗೃತರಾಗಿ ಟೈಮ್ ಸರಿಯಾಗಿ ಮಾಡಿಬಿಟ್ರೆ ಖಂಡಿತ ರೋಗಗಳು ಬರಲಾರದಂತೆ ಮುನ್ನೆಚ್ಚರಿಕೆಯನ್ನು ತಗೋಬಹುದು. ಕೊನೆಯದಾಗಿ ರೈತರಿಗೆ ಏನು ಕೊನೆಯದಾಗಿ ಏನು ಒಂದು ಕಿವಿ ಮಾತನ್ನು ಹೇಳಿ, ಎಲ್ಲದರ ಜೊತೆಗೆ ನಾವೇನೀಗ ಸಾವಯವ ಗೊಬ್ಬರ ಅಂತ ಏನು ಕೊಡ್ತೀವಲ್ಲ, ನಮ್ದು ಹಸಿರೆಲೆ ಗೊಬ್ಬರ ಇರ್ಬೋದು, ಸಗಣಿ ಗೊಬ್ಬರ ಇರ್ಬೋದು, ಉಪಯೋಗದಿಂದ ಇವತ್ತು ದಿವಸ ಬೆಳೆಯಲ್ಲಿ ನಿರೋಧಕ ಶಕ್ತಿ ಬಹಳ ಕಡಿಮೆ ಆಗಿದೆ. ಈ ಸಾವಯವ ಗೊಬ್ಬರ ಕೊಟ್ಟ ತಕ್ಷಣ ಅದರಲ್ಲಿ ಒಂದು ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಈ ನೋಡಿ ದಾಳಿಂಬೆ ದುಂಡಾಣ ಮಚ್ಚೆ ರೋಗ ಅಂತ ಬಂದಿದೆ, ಸಿಕ್ಕಾಪಟ್ಟೆ ಔಷಧಿಗಳು ಅದು ಕೊಡೆಯೋದು, ಯಾವ ನೋಡಿದ್ರೆ ಆಂಟಿಬಯೋಟಿಕ್ಸು ಇಲ್ಲ ಅಂದ್ರೆ ಗೊಬ್ಬರ ನಿರ್ವಹಣೆ, ಬರೀ ರಾಸಾಯನಿಕ ಗೊಬ್ಬರ ಇಲ್ಲಾಂದ್ರೆ ಆಂಟಿಬಯೋಟಿಕ್ಸ್. ಹಿಂಗಾಗಿ ಗಿಡ ಏನಾಗುತ್ತಪ್ಪ ಅಂದ್ರೆ ಆ ರೋಗಗಳಿಗೆ ಬಹಳ ಬೇಗ ತುತ್ತಾಗುತ್ತೆ, ನಿರೋಧಕತೆ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಆದ್ದರಿಂದ ಒಂದು ಆರ್ಗ್ಯಾನಿಕ್ ಬೇಸ್ ಅವಕ್ಕೆ ಖಂಡಿತವಾಗಿ ಬೇಕು. ಈ ಸಾವಯವ ಗೊಬ್ಬರ ಕೊಟ್ಬಿಟ್ರೆ ಯಾವುದೇ ರೋಗ ರುಜಿನ ಕೂಡ ಅಷ್ಟೊಂದು ಸರಿಯಾಗಿ ಬರಲ್ಲ. ಆಮೇಲೆ ಸದೃಢವಾದಂಥ ಒಂದು ಬೆಳೆ ತಗೋಬೇಕಾದ್ರೆ ಸಾವಯವ ಗೊಬ್ಬರ ಪ್ರತಿ ವರ್ಷ ಮಾಡಲೇಬೇಕು ರೈತ ಬಾಂಧವರು. ಒಳ್ಳೆಯದು ಡಾಕ್ಟರ್ ಎಸ್ ಟಿ ಎಂಜಿರಪ್ಪ ಅವರೇ, ಇದುವರೆಗೂ ರೋಗಗಳು ಬರಲಾರದಂತೆ ಯಾವ ರೀತಿ ಒಂದು ಮುನ್ನೆಚ್ಚರಿಕೆಯನ್ನು ತಗೋಬಹುದು ಅಂತಕ್ಕಂಥ ವಿಚಾರವಾಗಿ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ. ನೀವಂದಂಗೆ ರೈತರು ಭೂಮಿಯ ಒಂದು ಆಳವಾದ ಉಳುಮೆಯನ್ನು ಮಾಡೋದು, ಬೇಸಿಗೆಯೊಳಗೆ ಬೆಳೆಗಳ ಬದಲಾವಣೆ ಮಾಡೋದು, ಜೊತೆಗೆ ಹೊಲದ ಸ್ವಚ್ಛತೆ ಅಂದರೆ ಕಳೆಗಳು ಹೊಲದಲ್ಲಿ ಇರಲಾರ್ದಾಗೆ ಮುನ್ನೆಚ್ಚರಿಕೆಯನ್ನು ತಗೊಳ್ಳೋದಾಯಿತು, ಉತ್ತಮ ಬಿತ್ತನೆ ಬೀಜಗಳ ಆಯ್ಕೆ, ಅದರಲ್ಲಿ ರೋಗ ನಿರೋಧಕ ತಳಿಗಳನ್ನು ಆಯ್ಕೆ ಮಾಡೋದು, ಮತ್ತು ಬೀಜೋಪಚಾರವನ್ನು ಮಾಡೋದ್ರ ಮುಖಾಂತರ ಅತೀ ಕಡಿಮೆ ಖರ್ಚಿನಲ್ಲಿ ಮುಂದೆ ಆಗಬಹುದಂಥ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ರೈತ ಬಾಂಧವರು ಇಂಥ ವಿಚಾರವನ್ನು ಗಮನಿಸಿ ತಮ್ಮ ಕೃಷಿಯೊಳಗೆ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಲಿ. ಇದುವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತರಿಗೆ ಮಾಹಿತಿ ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರೋಗಗಳ ನಿರ್ವಹಣೆಯಲ್ಲಿ ಮುಂಜಾಗ್ರತಾ ಕ್ರಮಗಳ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಎಸ್ ಟಿ ಎಂಜಿರಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಭಾವಲತ್ತಿ. ಅತ್ಯಂತ ವಿಶ್ವಾಸಾರ್ಹ ಜುವೆಲರ್ ಮಲ್ಬಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಈಗ ರಾಯಚೂರಿನಲ್ಲಿ ತೆರೆದಿದೆ. ಪಡೆಯಿರಿ ನವನವೀನ ಜುವೆಲ್ರಿ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಡಿಸೈನ್ಸ್ಗಳ ಮೇಲೆ ಅನ್ಮ್ಯಾಚ್ಡ್ ಶ್ರೇಣಿ. ಪ್ರತಿ 30,000 ರೂಪಾಯಿಗಳ ಪರ್ಚೇಸ್ ಮೇಲೆ 100 mg ಅಷ್ಟು ಗೋಲ್ಡನ್ ಗಿಫ್ಟ್ ಹಾಗೂ 250 mg ಗೋಲ್ಡ್ ಕಾಯಿನ್ ಪಡೆಯಿರಿ. ವ್ಯಾಲ್ಯೂ ಈಕ್ವಿವಲೆಂಟ್ ಆಫ್ ಡೈಮಂಡ್ ಜೆಮ್ ಸ್ಟೋನ್ ಹಾಗೂ ಪೊಲ್ಕೆ ಡಿಸೈನ್ಸ್ ಮೇಲೆ. ಈ ಕೊಡುಗೆ April 23 ಲಭ್ಯ. ಮಲ್ಬಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಸ್ಟೇಷನ್ ರೋಡ್ ಆಪೋಸಿಟ್ ರಾಮ್ ಮಂದಿರ್, ರಾಯಚೂರ್. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು. ರಾಯಚೂರು ಮಾರುಕಟ್ಟೆ ಕಡಲೆಕಾಳು ಕನಿಷ್ಠ 4,435 ರೂಪಾಯಿಗಳಿಂದ ಗರಿಷ್ಠ 5,001 ರೂಪಾಯಿಗಳವರೆಗೆ, ಹತ್ತಿ ಹೈಬ್ರಿಡ್ 6,800 ರೂಪಾಯಿಗಳಿಂದ 7,700 ರೂಪಾಯಿಗಳವರೆಗೆ, ಅಲಸಂದೆ 5,016 ರೂಪಾಯಿಗಳಿಂದ 6,739 ರೂಪಾಯಿಗಳವರೆಗೆ, ಶೇಂಗಾ ಗುಂಗ್ರಿ 3,896 ರೂಪಾಯಿಗಳಿಂದ 7,239 ರೂಪಾಯಿಗಳವರೆಗೆ, ಬಿಳಿಜೋಳ 4,611 ರೂಪಾಯಿಗಳಿಂದ 4,861 ರೂಪಾಯಿಗಳವರೆಗೆ, ಭತ್ತ ಸೋನಮಸೂರೆ 1,520, ಕೆಂಪು ತೊಗರಿ ಕನಿಷ್ಠ 4,122 ರೂಪಾಯಿಗಳಿಂದ ಗರಿಷ್ಠ 8,666 ರೂಪಾಯಿಗಳವರೆಗೆ. ಬಿಳಿ ತೊಗರೆ 6,129 ರೂಪಾಯಿಗಳು. ಈಗ ಕೇಳಿ ಸಿಂಧನೂರು ಮಾರುಕಟ್ಟೆ. ಒಣಮೆಣಸಿನಕಾಯಿ ಒಂದು ಸಾವಿರದ 19,800 ರೂಪಾಯಿಗಳಿಂದ 35,200 ರೂಪಾಯಿಗಳವರೆಗೆ. ಮೆಕ್ಕೆಜೋಳ ಕನಿಷ್ಠ 1,950 ರೂಪಾಯಿಗಳಿಂದ 2,000 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾನ್ಯವನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳನ್ನು ಕೇಳಿದ್ರಿ. ತಿನ್ನಿರಿ ನವಣೆ, ಬಾಳಿಗಿಲ್ಲ ಬವಣೆ. ಬಳಸಿದರೆ ಆಹಾರದಲ್ಲಿ ಕೊರ್ಲೆ, ನಮಗಿಲ್ಲ ರೋಗ ರುಜಿನಗಳ ತರ್ಲೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯಗಳು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಪೊಟ್ಯಾಸಿಯಂ, ರಂಜಕ, ಕ್ಯಾಲ್ಸಿಯಂ, ಹೇರಳ, ಕಬ್ಬಿಣ ಮತ್ತು ಸತು ಅಧಿಕ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಬಳಸಿರಿ ದಿನನಿತ್ಯ ಬರಗು, ಕಾಣಿರಿ ಜೀವನದಲ್ಲಿ ಹೊಸ ಮೆರಗು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ. ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 38 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 43% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 28% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 1 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಕಲ್ಲಂಗಡಿ ಬೆಳೆಯುವ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಕಲ್ಲಂಗಡಿ ಅಥವಾ ಕರಬೂಜು ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆ ತಡೆಯಲು ಹೆಕ್ಟರಿಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಶೇಂಗಾದಲ್ಲಿ ಎಲೆ ಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆ ಕಂಡುಬಂದಲ್ಲಿ 0.5 ಗ್ರಾಂ ಕಾರ್ಬನ್ ಡೈಜಿಯಂ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಬೇಸಿಗೆವಾಗಿ ದಿನಗಳಿಗೊಮ್ಮೆ ನೀರು ಹಾಯಿಸಬೇಕು. ಮಾವಿನ ಬೆಳೆ. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರು ಹಾಯಿಸಬೇಕು. ಇದುವರೆಗೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ನಾಳೆ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ಮೊದಲಿಗೆ ಎರೆಗೊಬ್ಬರ ಉತ್ಪಾದನಾ ತಾಂತ್ರಿಕತೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಇದುವರೆಗೆ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಪ್ರಸಾರವಾಯಿತು. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ. ಸಮಯ 7:19. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ರಾಗಿಯಿಂದ ಬ್ರೆಡ್ ತಯಾರಿಸುವ ತಾಂತ್ರಿಕತೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ವೀಣಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ನಮಸ್ಕಾರ ವೀಣಾ ಅವರೇ. ನಮಸ್ಕಾರ ಸರ್. ಹೇಳಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಗಿಯಿಂದ ಮುಖ್ಯವಾಗಿ ಬ್ರೆಡ್ಡು, ಬಿಸ್ಕೆಟ್ಟು, ನ್ಯೂಡಲ್ಸು ಮತ್ತು ರಸ್ಗಳನ್ನು, ಸಾಕಷ್ಟು ಚಾಟ್ಗಳನ್ನು ರಾಗಿಯಿಂದ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಕೇಳುಗರಿಗೆ ತಿಳಿಸಿ, ರಾಗಿಯಿಂದ ಬ್ರೆಡ್ಡು ಮತ್ತು ಬಿಸ್ಕೆಟ್ಟನ್ನು ಮಾಡ್ತಕ್ಕಂಥ ವಿಧಾನದ ಬಗ್ಗೆ ಹೇಳಿಕೊಡಿ. ಮೊದಲನೇದಾಗಿ ರಾಗಿ ಬ್ರೆಡ್ ಹೇಳಿ ಸರ್. ರಾಗಿ ಬ್ರೆಡ್ನ ನಾವು ಯಾವ ಥರ ತಯಾರಿಸ್ತೀವೋ ಸೊ ಆ ಥರನೇ ತಯಾರಿಸ್ಬೋದು. ನಮಗೆಲ್ಲ ಗೊತ್ತಿದೆ ಮೈದಾನ ಆದಷ್ಟು ಕಡಿಮೆ ಬಳಸಬೇಕು ಅಂತ. ನಾವು ಬ್ರೆಡ್ಡಿಗೆ ಬಂದರೆ ಅದನ್ನ ಸಂಪೂರ್ಣವಾಗಿ ಒಂದು ಮೃದು ಆ ತರ ಇದೆ. ಹಾಗಾಗಿ ನಾವು ಸಂಪೂರ್ಣ ನಿವಾರಣೆ ಮಾಡಕ್ಕ ಆಗಲ್ಲ. ಅಂದ್ರೆ ಮೈದಾ ಮಣ್ಣ ಮತ್ತು ರಾಗಿ ಹಿಟ್ಟನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಸೇರಿಸಬೇಕಾಗತ್ತೆ ಬ್ರೆಡ್ಗೆ? ಅದು ಮೈದಾ 50%, ಈ ರಾಗಿ 50%. ಸೊ ಆ ತರ ಸೇರಿಸ್ಕೊಂಡು ಅದಕ್ಕೆ ಮತ್ತೆ ಆದಂತಹ ನೀರು, ಈಸ್ಟ್ ಆಗಿರ್ಬೋದು. ಸೊ ಈಸ್ಟ್ ಅನ್ನೋ ಒಂದು ಪದಾರ್ಥ ಬಳಸ್ತೀವಿ, ಅದರಿಂದ ನಾವೇನ್ ಫರ್ಮೆಂಟೇಷನ್ ಅಂತ ಹೇಳ್ತೀವಲ್ಲ, ಸೊ ಅದು ಈಸ್ಟ್ ಆಕಾರ ಮಾಡುತ್ತೆ. ಸೊ ಈಸ್ಟ್ ಅನ್ನ ಮಿಕ್ಸ್ ಮಾಡ್ತೀವಿ, ಸಕ್ಕರೆ ಮತ್ತೆ ಸ್ವಲ್ಪ ಹಾಲಿನ ಪುಡಿ ಮತ್ತೆ ಸ್ವಲ್ಪ ಫ್ಲೇವರ್ಗೆ ವಿನೆಗರ್, ಉಪ್ಪು, ಇದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಈ ಬ್ರೆಡ್ ಅನ್ನ 10 ನಿಮಿಷಗಳ ಕಾಲ ಇದನ್ನೆಲ್ಲ ಕಲಸಬೇಕು. ಈ ಹಿಟ್ಟನ್ನ, ಈ ಹಿಟ್ಟು ಬಂದ ತಕ್ಷಣ ಇದರದ್ದು 1/2 kg ಆ ತರದ್ದು ಒಂದು ಉಂಡೆಗಳನ್ನ ಮಾಡುವಂತಹ ಮಷಿನ್ ಇದೆ, ಅಥವಾ ಕೈಯಿಂದಾನು ಮಾಡಬಹುದು. ಸೊ ಆ ತರ ಮಾಡಿ ನಂತರ ಅದನ್ನ ನಮ್ಗೆ ಬ್ರೆಡ್ ಶೇಪ್ ಗೊತ್ತಿದೆ, ಈ ತರ ಉದ್ದಗೆ ಇರುತ್ತದೆ. ಸೊ ಈ 1/2 kg ಆದಂತಹ ಉಂಡೆನ ನಾವು ನೆಕ್ಸ್ಟ್ ಉದ್ದನೆ ಮಾಡುವಂತಹ ಮಷಿನ್ ಹಾಕಿ ಅದನ್ನ ಮೌಲ್ಡ್ ಅಂತ ಹೇಳ್ತೀವಿ. ಸೊ ಮೌಲ್ಡ್ ಅಲ್ಲಿ ಹಾಕಿ 3 ಗಂಟೆಗಳ ಕಾಲ ಬಿಡಬೇಕು. ನಾವು ಈಸ್ಟ್ ಏನಿದೆಯಲ್ಲ, ಸೊ ಈಸ್ಟ್ ಅವಾಗ ತನ್ನ ಕಾರ್ಯ ಶುರು ಮಾಡ್ಕೊಳ್ಳುತ್ತೆ, ಬ್ರೆಡ್ ಅವಾಗ ಉಬ್ಬಿಕೊಳ್ಳುತ್ತೆ. ನಮ್ಗೆ ಅದನ್ನ ತೆಗೆದು ನೋಡಬಹುದು. ನಂತರ ಅದನ್ನ ನಾವು ಓವನ್ ಅಲ್ಲಿ, ಓವನ್ ಆಲ್ರೆಡಿ ಟೆಂಪರೇಚರ್ ನಾವು ಫಿಕ್ಸ್ ಮಾಡಿರ್ತೀವಿ, ಅದರಲ್ಲಿ ರೀಚ್ ಆಗಿರುತ್ತೆ. ನಾವು ಅದನ್ನ ಇಟ್ಟು 20 ನಿಮಿಷಗಳ ಕಾಲ ಬೇಯಿಸಿ ನಂತರ ಅದನ್ನ ಹೊರ ತೆಗೆದು ತಣ್ಣಗಾಗೋವರೆಗೂ ಬಿಡಬೇಕು. ನಂತರ ಅದನ್ನ ಮೋಲ್ಡ್ ಸಮೇತವಾಗಿ ಅದನ್ನ ಓವನ್ ಅಲ್ಲಿ ಇಡಬೇಕು. ಇಡಬೇಕು, ರೋಟರಿ ಓವನ್ಸ್ ಅಂತ ಇರುತ್ತೆ, ಅದರಲ್ಲಿ ನಾವು ಟ್ರೇನ್ ಇಟ್ಟಿರ್ತೀವಿ, ರ್ಯಾಕ್ ಇರುತ್ತೆ, ಅದು ತಿರುಗ್ತಾ ಇರುತ್ತೆ. ಅಂದ್ರೆ ತಿರುಗೋದು ಯಾಕೆ ಅಂದ್ರೆ ಬ್ರೆಡ್ ಮೌಲ್ಡಿನ ಎಲ್ಲಾ ಭಾಗಕ್ಕೂ ಹೀಟು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂತ. ಆತರ ಅದು ರ್ಯಾಕ್ ಇಂದ ಹೊರಗಡೆ ಮೌಲ್ಡಿನ ಎಲ್ಲಾ ಭಾಗಕ್ಕೂ ಹೀಟು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂತ. ಆತರ ಅದು ರ್ಯಾಕ್ ಇಂದ ಹೊರಗಡೆ ತೆಗೆದು 20 ನಿಮಿಷಗಳ ನಂತರ ಆಮೇಲೆ ಅದು ತಣ್ಣಗಾದ್ಮೇಲೆ, ಬಿಸಿದನ್ನೇ ನಾವು ಕಟ್ ಮಾಡಕ್ ಆಗಲ್ಲ, ಅದೆಲ್ಲ ಬ್ರೆಡ್ ಶೇಪ್ ಹಾಳಾಗೋಗುತ್ತೆ. ತಣ್ಣಗಾದ್ಮೇಲೆ ನಮ್ಮ ಬ್ರೆಡ್ ಕಟಿಂಗ್ ಮಷಿನ್ ಅಲ್ಲಿ ಹಾಕಿ ಅದನ್ನ ನಾವು ಕಟ್ ಆದ ತಕ್ಷಣ ಪ್ಯಾಕ್ ಮಾಡಿ ನಮ್ಮ ಮಾರುಕಟ್ಟೆ ಕಳಿಸಬಹುದು. ರಾಗಿ ಒಂದು ಬ್ರೆಡ್ಗೆ ಬೇಡಿಕೆ ಹೇಗಿದೆ? ಟೇಸ್ಟ್ ಚೆನ್ನಾಗಿರುತ್ತೆ, ನಮ್ಮ ಬೇರೆ ಬ್ರೆಡ್ಗಳಿಗೆ ಕಂಪೇರ್ ಮಾಡಿದ್ರೆ ಇನ್ನೂ ಅಷ್ಟು ಇದು ಅಷ್ಟು ಫೇಮಸ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಜನರಿಗೆ ಸೊ ಈ ತರಹದ ಕಾರ್ಯಕ್ರಮಗಳ ಮೂಲಕ ನಾವು ಅದರ ಬಗ್ಗೆ ಮಾಹಿತಿ ಅಥವಾ ಅವೇರ್ನೆಸ್ ಕೊಟ್ರೆ ಅವರು ಮುಂದೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ. ಈಗ ರಾಗಿ ಬ್ರೆಡ್ ಅನ್ನ ಮನೆಯಲ್ಲೇ ಕೆಲವೊಂದಿಷ್ಟು ಮಂದಿ ಇಷ್ಟಪಡ್ತಿರ್ತಾರೆ, ರಾಗಿ ತಿನ್ಬೇಕು ಅಂತೇಳಿ, ಮಕ್ಕಳಿಗೆಲ್ಲ ತಿನ್ನಿಸ್ಬೇಕು. ಆದ್ರೆ ಮಕ್ಕಳು ಬ್ರೆಡ್ ಬಿಸ್ಕೆಟ್ ಮಾಡಿ ಕೊಟ್ರೆ ಬಹಳ ಇಷ್ಟಪಟ್ಟು ತಿಂತಾರೆ. ಬ್ರೆಡ್ ಅನ್ನ ಮನೆಯಲ್ಲೇ ಮಾಡ್ಕೋಬಹುದಾ, ರಾಗಿ ಬ್ರೆಡ್ ಅನ್ನ ಹೆಣ್ಮಕ್ಳು ಮನೆಯಲ್ಲೇನೆ ಮಾಡ್ಕೋಬಹುದಾ ಅಂತೀರಾ? ಹೇಗೆ ಮನೇಲಿ ಈ ತರ ನಾನೇನು ಹೇಳಿದ್ನಲ್ಲ, ಇದನ್ನೇ ನಾವೆಲ್ಲ ಮನೆಯಲ್ಲೇ ಮಾಡ್ಕೋಬಹುದು. ಚಿಕ್ಕ ಚಿಕ್ಕ ಓವನ್ ಗಳಲ್ಲಿ ಇಟ್ಟು, ಮನೇಲಿ ಓವನ್ ಸಿಗ್ತಲ್ಲ ಅದರಲ್ಲಿ ಇಟ್ಟು ಕೂಡ ಅವರು ಬ್ರೆಡ್ ಮಾಡಬಹುದು, ಅಥವಾ ಕೆಲವರು ಕುಕ್ಕರ್ ಅಲ್ಲೂ ಕೂಡ ಇಟ್ಟು ತುಂಬಾ ಟ್ರೈ ಮಾಡಿದ್ರೆ ಕೇಕು ಬ್ರೆಡ್. ಅಂದ್ರೆ ಈ ರಾಗಿ ಬ್ರೆಡ್ ಕೇವಲ ಒಂದ್ ನಾಲ್ಕೈದು ದಿವಸವರೆಗೆ ಮಾತ್ರ ಇಟ್ಟು ತಿನ್ಲಿಕ್ಕೆ ಯೋಗ್ಯ ಆಗುತ್ತೆ. ಎಲ್ಲಾ ತರಹದ ಬ್ರೆಡ್ ಗಳಾದ್ರೂ ನಾಲ್ಕೈದು ದಿನ ಅಷ್ಟೇ ನಾವು ರೆಕಮೆಂಡ್ ಮಾಡೋದು. ಈಗ ಬಹಳಷ್ಟು ಬ್ರೆಡ್ ಗಳನ್ನ ಪ್ಯಾಕೆಟ್ ನಲ್ಲಿ ಕವರ್ ಮಾಡಿರ್ತಾರೆ, ಕವರ್ ಮಾಡಿ ಮಾರ್ಕೆಟ್ ನಲ್ಲಿ ಇಟ್ಟಿರ್ತಾರೆಲ್ಲ, ಅದ್ರ ಮೇಲೆ ಏನು ಎಕ್ಸ್ಪೈರಿ ಡೇಟ್ ಏನು ಇರೋದಿಲ್ಲ. ಯೂಶುವಲಿ ಮಾರ್ಕೆಟ್ ಗೆ ಬರ್ತಿದೆ ಅಂದ್ರೆ ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರಬೇಕು, ಮತ್ತೆ ಅದ್ರ ಮೇಲೆ ಅವರೆಲ್ಲ ಮೆನ್ಷನ್ ಮಾಡಿರ್ಬೇಕು ಇದು ಎಷ್ಟು ದಿನ ಬೆಸ್ಟ್ ಬಿಫೋರ್ ಫೈವ್ ಡೇಸ್, ಮತ್ತೆ ಏನೇನು ಕಂಟೆಂಟ್ ಇದೆ, ಮತ್ತೆ ಅವರಿಗೆ ಮಾರ್ಕೆಟ್ ಮಾಡುವಂತಹ ಒಂದು ಕಂಪನಿಗೆ FSSA ಲೈಸೆನ್ಸ್ ಇರಬೇಕು. ಈ ತರದ್ದೆಲ್ಲ ಇದ್ದಾಗ ನಾವು ಗ್ರಾಹಕರು ಅದನ್ನೆಲ್ಲ ನೋಡ್ಬಿಟ್ಟು ಅವರು ತೆಗೆದುಕೊಳ್ಬೇಕು. ಇನ್ನೊಂದು ಮುಖ್ಯವಾದದ್ದು, ಇತ್ತೀಚೆಗೆ ರಾಗಿಯಿಂದ ಬಿಸ್ಕೆಟ್ಸ್ ಬಹಳಷ್ಟು ಪ್ರಚಲಿತ ಆಗ್ತಾ ಇದೆ, ಬಹಳಷ್ಟು ಮಹತ್ವವನ್ನ ಪಡಿತಾ ಇದೆ. ಬಿಸ್ಕೆಟ್ ಬಗ್ಗೆ ಹೇಳಿ, ರಾಗಿ ಬಿಸ್ಕೆಟ್ ಹೇಗೆ ಮಾಡೋದು, ಯಾವ ರೀತಿ ರಾಗಿ ಬಿಸ್ಕೆಟ್, ಕೀಪಿಂಗ್ ಕ್ವಾಲಿಟಿ ಇರುತ್ತ, ಮೇಲೆ ಹೇಗೆ ಇದು ಟೇಸ್ಟ್ ಆಗಿರತ್ತಂತಕ್ಕಂಥದ್ದು. ಈಗ ನಾವು ಬಿಸ್ಕೆಟ್ ತೆಗೆದುಕೊಂಡ್ರೆ 3 ತಿಂಗಳವರೆಗೂ ಇಡಬಹುದು. ರಾಗಿ ಬಿಸ್ಕೆಟ್ ಆಗಿರ್ಬೋದು, ನಾವು ಬೇರೆ ಯಾವ್ದಾದ್ರು ಸಿರಿಧಾನ್ಯಗಳ ಬಿಸ್ಕೆಟ್ ಆಗಿರ್ಬೋದು, ಇದನ್ನ ನಾವು 3 ತಿಂಗಳವರೆಗೆ ಇಟ್ಟು ಮಾಡಬಹುದು. ಯಾಕಂದ್ರೆ ಇದನ್ನ ನಾವು ಜಾಸ್ತಿ ಟೆಂಪರೇಚರ್ ಅಲ್ಲಿ ಬೇಯಿಸ್ತೀವಿ, ನೀರಿನ ಅಂಶ ಅದ್ರಲ್ಲಿ ಆಲ್ಮೋಸ್ಟ್ ಕಡಿಮೆ ಇರುತ್ತೆ, ಹಾಗಾಗಿ ಇದ್ರ ಜೀವಿತಾವಧಿ ಜಾಸ್ತಿ ಇರುತ್ತೆ. ನಾವು 100% ವರ್ಗೂ ಕೂಡ ಎಲ್ಲ ಸಿರಿಧಾನ್ಯಗಳ ಬಿಸ್ಕೆಟ್ನ ತಯಾರಿಕೆ ಮಾಡಿದೀವಿ. 100% ನಾವು ರಾಗಿ ಬಿಸ್ಕೆಟ್ನು ಮಾಡಬಹುದು. ಸೊ ಬಿಸ್ಕೆಟ್ ತೆಗೆದುಕೊಳ್ಬೇಕು, ನಂತರ ಅದಕ್ಕೆ ಸಕ್ಕರೆ ಪುಡಿ ಹಾಕಿ ಸೊ ಅದನ್ನ ನೀಟಾಗಿ ಮಿಕ್ಸ್ ಮಾಡಿ, ಮತ್ತೆ ಕ್ರೀಮ್ ಅಂತ ಹೇಳ್ತೀವಿ ನಾವು, ಬೆಣ್ಣೆ ಬಿಸ್ಕೆಟ್ ಅಂತೆಲ್ಲ ಹೇಳ್ತೀವಲ್ಲ, ಸೊ ಆ ತರ ಅದಕ್ಕೆ ಕ್ರೀಮ್ ಹಾಕ್ಬೇಕು. ಸೊ ಕ್ರೀಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕ್ಬೇಕು. ಹೌದು, ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇದು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ, ನಮ್ಮ ಬ್ರೆಡ್ಡಿನ ನಂತರ ನಾವು ತಿನ್ಬೇಕಾದ್ರೆ ಅದು ಏನು ಹಾಕೋಂಗಿಲ್ಲ, ನೀರು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಬೇಕು. ನಂತರ ಅದಕ್ಕೆ ಫ್ಲೇವರ್ ಹಾಕ್ತೀವಿ. ಸೊ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನಂತರ ಅದನ್ನೇ ಇದನ್ನ ಕೈಯಿಂದ ಕೂಡ ಮಾಡಬಹುದು. ಸೊ ಕೈಯಿಂದ ಮನೇಲಿ ಯಾರಾದ್ರೂ ಮಾಡ್ತೀವಿ ಅಂದ್ರೆ ತುಂಬಾ ಚೆನ್ನಾಗಿ ನಾದ್ಬೇಕು, ಅಂದ್ರೆ ಗಟ್ಟಿಯಾಗಿ ನಾದ್ಬೇಕು ಇದನ್ನ. ತುಂಬಾ ಚೆನ್ನಾಗಿ ಎಷ್ಟು ಹಿಟ್ಟು ಸಾಫ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಮುಂದೆ ಬಿಸ್ಕೆಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನಾವು ಇಲ್ಲಿ ಚೆನ್ನಾಗಿ ನಾದಿಲ್ಲ ಅಂದ್ರೆ ಮುಂದೆ ಬಿಸ್ಕೆಟ್ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಸಕ್ಕರೆಗೆ ನೋಡಿ, 1 ಕೆಜಿ ಒಂದು ರಾಗಿ ಹಿಟ್ಟಿಗೆ ಎಷ್ಟು ಸಕ್ಕರೆ? ಮೈದಾ 30%, 1 ಕೆಜಿ ರಾಗಿ ಇಟ್ಟಿದ್ರೆ ಒಂದು 300 ಗ್ರಾಮ್ ಮೈದಾ ಹಾಕೋದ ಆತರ ಹಾಕ್ಬಹುದು. ಸೊ 30% ಇಲ್ಲ ಆಲ್ಮೋಸ್ಟ್ ನಾವು ಮೈದಾನು ಕೂಡ ತೆಗಿಬಹುದು, ರಾಗಿಯಿಂದ ಮಾಡಬಹುದು. ಸೊ ಇದಕ್ಕೆ ಕ್ರೀಮ್ ಎಷ್ಟು ಹಾಕ್ಬೇಕು ತಾವು ಹೇಳಿದ್ರಲ್ಲ ಈಗ? ಸೊ ಇದು ಒಂದು 150 ಗ್ರಾಮ್ ಹಾಕ್ಬೇಕು 1 ಕೆಜಿಗೆ. ನಂತರ ಸಕ್ಕರೆನ 400 ಗ್ರಾಮ್ಸ್ ಹಾಕ್ಬೇಕು. ಸೊ ಈ ತರ ಮಾಡ್ಕೊಂಡು ಫ್ಲೇವರ್ನ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋದು, ವೆನಿಲ್ಲಾ ಫ್ಲೇವರ್ ಅಂತ ಇರುತ್ತೆ, ಅದನ್ನ ಫ್ಲೇವರ್ಗೋಸ್ಕರ ಹಾಕೊಳ್ಳೋದು. ಸೊ ಇದನ್ನೆಲ್ಲ ಹಾಕೊಂಡು ತುಂಬಾ ಚೆನ್ನಾಗಿ ನಾದಿ, ನೀರು ಎಷ್ಟು, ಒಂದು 100 ಗ್ರಾಮ್ 100 ml ಹಾಕ್ಬೋದು. ಹೌದು, ದಪ್ಪ ದಪ್ಪ ದಪ್ಪನಾಗಿ ಲಟ್ಸ್ಕೊಂಡು, ಮತ್ತೆ ಚಿಕ್ಕ ಚಿಕ್ಕ ಮೌಲ್ಡ್ ನಮ್ಗೆ ಯಾವ ಶೇಪ್ ಬೇಕೋ ಆ ತರದ ಶೇಪ್ ಮೌಲ್ಡ್ ತಗೊಂಡು ಅದನ್ನ ಕಟ್ ಮಾಡಿ ನಂತರ ಟ್ರೇಗೆ ಹಾಕಿ ಓವನ್ ಅಲ್ಲಿ ಇಟ್ಟು ಒಣಗಿಸಬಹುದು. ಮತ್ತೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಬಿಸ್ಕೆಟ್ ಡ್ರಾಪಿಂಗ್ ಮಷೀನ್ ಅಂತಾನು ಇದೆ, ಅದರಲ್ಲೆಲ್ಲ ಫಂಕ್ಷನ್ ಸೆಟ್ ಇರುತ್ತೆ, ನಾವು ಅದರಲ್ಲಿ ಹಿಟ್ ಹಾಕ್ಬಿಡ್ತೀವಿ ಈ ಎಲ್ಲ ಕಲಸಿದ್ದು. ಸೊ ನಂತರ ಅದು ನಾವು ಅದು ಸೆನ್ಸಾರ್ ಬೇಸ್ಡ್ ಮಷೀನ್ ಇದೆ. ಸೊ ಅಲ್ಲಿ ಟ್ರೇ ಇಟ್ಟರೆ ಆಟೋಮೆಟಿಕಲ್ ಆಗಿ ನಾವು ಯಾವ ತರ ಡೈ ರೌಂಡ್ ಇದ್ರೆ ರೌಂಡ್ ಸ್ಕ್ವಯರ್ ಇಲ್ಲ ಫ್ಲವರ್ ಶೇಪ್ ಆ ತರದ್ದೆಲ್ಲ ಬಿಸ್ಕೆಟ್ ಶೇಪ್ ಅಲ್ಲಿ ಬರುತ್ತೆ. ನಂತರ ಆ ಟ್ರೇನ ತೆಗೆದುಕೊಂಡು ಹೋಗಿ ನಾವು ಓವೆನ್ ಅಲ್ಲಿ ಇಟ್ಟು 15 ನಿಮಿಷಗಳ ಕಾಲ ಅದನ್ನ ಬಿಸ್ಕೆಟ್ ನ ಡ್ರೈ ಮಾಡಿ ನಂತರ ಆರಿದ್ಮೇಲೆ ಬಾಕ್ಸ್ ಗಳಿಗೆ ಹಾಕಿ ಏರ್ ಟೈಟ್ ಬಾಕ್ಸ್ ಗಳಿಗೆ ಹಾಕ್ಬೇಕು. ಸೊ ಆ ತರ ಹಾಕಿ ಅದನ್ನ ನಾವು 3 ತಿಂಗಳವರೆಗೂ ಇದನ್ನ ಸೇಫ್ ಆಗಿ ಸ್ಟೋರ್ ಮಾಡಬಹುದು. ರಸ್ಕ್ ಅನ್ನ ಯಾವ ರೀತಿ ತಯಾರು ಮಾಡೋದು ರಾಗಿ ಹಿಟ್ಟಿನಿಂದ? ಈಗ ನಾವೇನ್ ಬ್ರೆಡ್ ಗೆ ಏನ್ ಮಾಡಿದೀವಿ ಸೇಮ್ ಪ್ರೊಸೀಜರ್ ಮಾಡ್ಬೇಕು. ಸೊ ಈ ಬ್ರೆಡ್ ನ ಒಂದ್ಸಲ ನಾವು ರೋಸ್ಟ್ ಮಾಡಿ ಹೊರಗೆ ತೆಗಿತೀವಲ್ಲ, ಸೊ ಅದನ್ನ ಹಂಗೆ ಇಟ್ಟು ಮತ್ತೊಂದ್ಸಲ ರೋಸ್ಟ್ ಮಾಡ್ಬೇಕು. ಈ ತರ ಬ್ರೆಡ್ ಅನ್ನ ಫಸ್ಟ್ ಎಲ್ಲ ನಾದ್ಕೊಂಡು ಹಿಟ್ಟಿದ್ದನ್ನ, ಈ ರಸ್ಕಿಗೆ ಶೇಪ್ ಬೇರೆ ಇರುತ್ತೆ ನಾವು ಆದ್ರೆ ಅದನ್ನ ಅವಾಗಲೇ ನಾನು ಮೌಲ್ಡ್ ಅಲ್ಲಿ ಹಾಕ್ಬೇಕು ಅಂತ ಹೇಳಿದೆ. ಇದು ರಸ್ಕಿನ ಶೇಪ್ ನಿಮ್ಗೆಲ್ಲ ಗೊತ್ತಿದೆ, ಸೊ ಒಂಥರ ಆಯತಾಕಾರ ಇಲ್ಲ ಅಂದ್ರೆ ಚಿಕ್ಕ ಚಿಕ್ಕದಾಗಿರುತ್ತೆ. ನೆಕ್ಸ್ಟ್ ಡಬಲ್ ರೋಸ್ಟ್ ಮಾಡಿದ್ರೆ ಡಬಲ್ ಟೈಮ್ ನಾವು ಓವನ್ ಅಲ್ಲಿ ಇಟ್ಟರೆ ಸೊ ಈ ತರ ರಸ್ಕ್ ರೆಡಿ ಆಗುತ್ತೆ. ಸೊ ಈ ರಸ್ಕಿನ ಜೀವಿತಾವಧಿ ತುಂಬಾ ಜಾಸ್ತಿ ಇದೆ, ಆಲ್ಮೋಸ್ಟ್ 1 ತಿಂಗಳವರೆಗೂ ಅದೇನು ಹಾಳಾಗಲ್ಲ, ಯಾಕಂದ್ರೆ ನಾವು ಇದನ್ನ ಡಬಲ್ ಟೈಮ್ ಬೇಯಿಸ್ತಿದ್ದೀವಿ, ಹಾಗಾಗಿ ಯಾವುದೇ ತೇವಾಂಶ ಅಥವಾ ಮಾಯಿಶ್ಚರ್ ಕಂಟೆಂಟ್ ಇರಲ್ಲ. ಸೊ ಹಾಗಾಗಿ ನಾವು ಇದನ್ನ ಜಾಸ್ತಿ ದಿನಗಳವರೆಗೆ ಸ್ಟೋರ್ ಮಾಡಬಹುದು. ಯಾವ ಒಂದು ತಿಂಡಿಗಳಿಗೆ ಜಾಸ್ತಿ ಬೇಡಿಕೆ ಬರ್ತಾ ಇದೆ ರಾಗಿಯಿಂದ? ನಾವು ಹೇಳಿದ್ರೆ ಮಕ್ಕಳು ಇಷ್ಟಪಡೋದು ಬ್ರೆಡ್, ಬಿಸ್ಕೆಟ್, ರಸ್ಕು, ಮತ್ತೆ ಇತ್ತೀಚೆಗೆ ಮಕ್ಕಳು ನೂಡಲ್ಸ್ ಆ ತರದನ್ನೆಲ್ಲ ಇಷ್ಟಪಡ್ತಿದ್ದಾರೆ. ಸೊ ನಾವು ಶಾವ್ಗೆ ಅಥವಾ ನೂಡಲ್ಸ್ ಏನ್ ಮಾಡ್ತೀವಿ, ಅಕ್ಕಿ ಹಿಟ್ಟನ್ನೆಲ್ಲ ಬಳಸ್ತೀವಿ. ಆ ಅಕ್ಕಿ ಹಿಟ್ಟು ರಿಪ್ಲೇಸ್ ಮಾಡಿ ಸೊ ಈ ನವಣೆ ಅಥವಾ ರಾಗಿ ಹಿಟ್ಟನ್ನ ಬಳಸೋದ್ರಿಂದ ಸೊ ನಾವು ಅದರಿಂದ ಕೂಡ ನೂಡಲ್ಸ್ ತಯಾರಿಸಬಹುದು. ನೂಡಲ್ಸ್ಗೆ ನಾವು ಈ ರಾಗಿ ಹಿಟ್ಟು ಮತ್ತೆ ಸ್ವಲ್ಪ ಇದರಲ್ಲಿ ನಾವು ರವೆ ತಗೋತೀವಿ. ಸೊ ಅದನ್ನ ಮಿಕ್ಸ್ ಮಾಡಿ ನಂತರ ನೀರನ್ನ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ನಾವು ಮನೆಯಲ್ಲೇ ಮಾಡ್ತಿದೀವಿ ಅಂದ್ರೆ ಈ ಸಂಡಿಗೆದ್ದು ಒತ್ತದ ಬರ್ತದೆ ಅದರಿಂದ ಮಾಡ್ಕೋಬಹುದು. ಹಿಟ್ಟನ್ನ ಅದರಲ್ಲಿ ಹಾಕಿ ಒತ್ತಬೇಕು ಕೈಯಿಂದ. ಇಲ್ಲಾಂದ್ರೆ ಶಾವ್ಗೆ ಮಷೀನ್ ಗಳಿದೆ ಸೊ ಅದರಲ್ಲೂ ಕೂಡ ಮಾಡಬಹುದು. ಅದರಲ್ಲಿ ನೂಡಲ್ಸ್ ಅಂದ್ರೆ ಸ್ವಲ್ಪ ದಪ್ಪ ಇರುತ್ತೆ ಸೊ ಅದರದ್ದು ಥಿಕ್ನೆಸ್ ಸ್ವಲ್ಪ ಸರ್ಕಲ್ ಇರುತ್ತಲ್ಲ ಅದು ದೊಡ್ಡದಿರುತ್ತೆ ಅದನ್ನ ನೂಡಲ್ಸ್ ಆಗುತ್ತೆ. ನಂತರ ಶಾವ್ಗೆ ಅಂದ್ರೆ ತುಂಬಾ ತೆಳ್ಳಗಿರುತ್ತೆ ನಾವೆಲ್ಲ ನೋಡಿದೀವಿ. ಹಾಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸೊ ಅದಕ್ಕೆ ಎಕ್ಸ್ಟ್ರೂಡೆಡ್ಸ್ ಅನ್ನ ಮಷೀನ್ ಸೋಲಾರ್ ಟನಲ್ ಡ್ರೈಯರ್ ಅಂತ ಇದೆ. ಸೊ ಸೂರ್ಯನ ಶಕ್ತಿಯಿಂದ ನಾವು ಅದನ್ನ ಬಳಸಿ ಅದರಲ್ಲಿ ಕೂಡ ಒಣಗಿಸಬಹುದು. ತಾವು ತಜ್ಞರಾಗಿದ್ದೀರಿ ನೋಡ್ರಿ, ಬ್ರೆಡ್ಡು, ಬಿಸ್ಕೆಟ್ಟು, ನೂಡಲ್ಸು, ರಸ್ಕು ಇವನ್ನೆಲ್ಲ ಮಾಡಲಿಕ್ಕೆ ಹೆಣ್ಮಕ್ಳಿಗೆ ಮಾಹಿತಿ ಬೇಕು, ಅವ್ರಿಗೆ ತರಬೇತಿ ಬೇಕು, ಸ್ಕಿಲ್ ಬೇಕಾಗತ್ತೆ ಅದಕ್ಕೆಲ್ಲ. ಹೇಗೆ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಏನಾದರೂ ಇದಕ್ಕೆ ಸಿಗ್ತಾ ಇದೆಯಾ? ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಈ ತರ ತರಬೇತಿಗಳನ್ನ ನೀಡ್ತಾ ಇದೀವಿ. ಪ್ರತಿಯೊಂದು ಸಿರಿಧಾನ್ಯಗಳಾಗಿರಬಹುದು, ಅದ್ರ ಮೇಲೆ ಮತ್ತೆ ಬೇರೆ ನಮ್ಮ ಕೃಷಿ